ಆಮೇಲೆ ಅದನ್ನ ನಾವು ಹೀಗೇನೆ ಮಾಡ್ತಾ ಬಂದ್ವಿ. ನಾವು ಹಿಂಗೆ ಮಾಡ್ತಾ ಬಂದವಾಗ ಈಗ ನಾವು ಒಂದು ಇಬ್ರಾಳು ಪಾರ್ಟ್ನರ್ ಅಲ್ಲಿ ಯಾರ್ಯಾರು ಸಿದ್ದೇಗೌಡರು ನಾವು 10 ಎಕರೆ ಜಮೀನ ಒಂದೇ ಭೂಮಿ ಉಳ್ತಾ ಇದ್ವಿ. ಸರಿ ನಾವು ಹೀಗೆ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೆ ಭಾರ್ಗವಿ ಸರ್ ನಾಗರಾಜ್ ಸರ್ ಒಂದು ಇಲ್ಲಿ ಹರಳಿಕೆರೆಯಲ್ಲಿ ಒಂದು ಹೊಸದಾಗಿ ಅಂತ ಭತ್ತದ ನಾಟಿ ಬಂದಿದೆ ಅಂತ ಟ್ರೈನಿಂಗ್ ಕರ್ಕೊಬಂದ್ರು. ಅಲ್ಲಿ ಒಂದು ನಮ್ಗೆ ಟ್ರೈನಿಂಗ್ ತೋರಿಸಿದ್ರು, ಒಂದು ನಾಟಿ ಮಿಷನ್ ತಗೊಬಂದಿ ಈಗ ಮಾಡ್ತಾ ಇದೀವಿ ನೋಡ್ರಿ ಅಂತ ತೋರಿಸಿದ್ರು. ಸರಿ, ನೀವು ಹಳ್ಳಿಕೆರೆಗೆ ತರಬೇತಿಗೆ ಹೋದ್ರಿ ಅಲ್ವಾ? ಅಲ್ಲಿಂದ ಸರ್ ನಾವು ಒಂದು 10 ಎಕರೆಗೆ ಸರ್ ನಾಗರಾಜ್ ಸರ್ ಭಾರ್ಗವಿ ಸರ್ ಕೃಷ್ಣಕುಮಾರ್ ಸರ್ ಅವರೆಲ್ಲ ಮುಂದಾಳತ್ವದಲ್ಲಿ ಫಸ್ಟ್ ಗೋಣಿ ನಮ್ಮ ಗ್ರಾಮ ಪಂಚಾಯತಿಗೆ ಫಸ್ಟ್ ನಾಟಿ ನಾವೇ ಶುರು ಮಾಡಿದ್ವಿ ನಾಟಿ ಯಂತ್ರದ ಮೂಲಕವಾಗಿ. ಸಿದ್ದೇಗೌಡ್ರೆ, ನೀವು ಇಬ್ರು ಪಾರ್ಟ್ನರ್ ಆಗಿ ಶುರು ಮಾಡಿದ್ರಿ ಈ ನಾಟಿ ಯಂತ್ರವನ್ನ ತಗೊಂಡ್ಬಿಟ್ಟು ನಾಟಿ ಮಾಡುವಂತದ್ದು. ಈಗ ನಿಮ್ಗೆ ಎಷ್ಟು ಜಮೀನ್ ಇದೆ ಸರ್? ನಮ್ದು ಗೋಣಿಬೀಡು ನಮ್ಮೂರು, ನಮ್ಗೆ 2 ಎಕರೆ ಜಮೀನ್ ಇತ್ತು. ನಮ್ ತಂದೆ ಮಾಡೋದು ಅಷ್ಟೇ ಜಮೀನು, ಅದನ್ನು ಮಾಡ್ತಾ ಇದ್ವಿ. 1 ಎಕರೆ ಕಬ್ಬು, 1 ಎಕರೆ ಭತ್ತ ಮಾಡಿದ್ವಿ. ಕಬ್ಬು ಈಗ MPM ಫ್ಯಾಕ್ಟ್ರಿ ಮುಚ್ಚಾಯ್ತು. ಮುಚ್ಚಾದಾಗ ಏನ್ ಮಾಡ್ಬೇಕು? 2 ಭತ್ತ ಮಾಡ್ಬೇಕಾಯ್ತು. ಸರಿ, ಅಂದ್ಬಿಟ್ಟು 1 ಎಕರೆ ಅಕ್ಕೆ ಕೊಡಿಸ್ದೆ, 1 ಎಕರೆ ಭತ್ತ ಮಾಡ್ತಾ ಇದೆ. ಹಂಗೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇದಕ್ಕೆ ನಮ್ಮ ಹಿರೂರು ಅಂತ ಇದಿದೆ, ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಭಾರ್ಗವಿ ಸರ್ ಪರಿಚಯ ಆದ್ರು, ನಾಗರಾಜ್ ಸರ್ ಅವ್ರು ಪರಿಚಯ ಆದ್ರು, ಕೃಷ್ಣಕುಮಾರ್ ಅವ್ರು ಪರಿಚಯ ಆದ್ರು, ಕೃಷಿ ಇಲಾಖೆ ಅಧಿಕಾರಿಗಳೆಲ್ಲ ಪರಿಚಯ ಆದ್ರು. ಆಮೇಲೆ ಹಂಗೆ ಅವರು ಅಲ್ಲಲ್ಲೇ ಈಗ ಇದಕ್ಕೆಲ್ಲ ಕರೆದಿದ್ರು ನಮ್ನ, ನಾವು ಹೋಗ್ತಾ ತರಬೇತಿಗೆಲ್ಲ ಕರೆದಿದ್ರು, ಹೋಗ್ತಾ ಇದ್ವಿ. ಹುಬ್ಳಿ ಗಂಟ್ಲು ಹೋಗಿದ್ವಿ, ಅಲ್ಲೆಲ್ಲ ನಾವು ನೋಡ್ಕೊ ಬಂದಾಗ ಸಮಾಧಾನ ಆಗ್ತಿತ್ತು. ಆಮೇಲೆ ನಮ್ಮ ಭಾರ್ಗವಿ ಸರ್ ಕೇಳಿದ್ವಿ, ಸರ್ ಏನ್ ಸರ್ ಏನೇ ಹೊಸ ಇದ್ರೆ ಹೇಳಿ ಸರ್ ಅಂತ. ಅವ್ರು ಅದೇ ಟೈಮ್ಗೆ ಹಳ್ಳಿಕೆರೆ ಕರೆದ್ರು. ಹಳ್ಳಿಕೆರೆ ಕರೆದಾಗ ಏನಾಯ್ತು, ಅಲ್ಲಿ ಸಸಿ ಇದು ಹೊಸ್ತಾಗಿ ಯಂತ್ರ ಅಂತ ತೋರಿಸಿದ್ರು. ನಮಗೂ ಮಾಡಿ ಅಂತ ಟ್ರೈನಿಂಗ್ ಮಾಡಿ ಅಂತ ಭಾರ್ಗವಿ ಸರ್ ಒತ್ತಾಯ ಮಾಡಿದ್ರು. ನೋಡಿದ್ವಿ, ಟ್ರೈನಿಂಗ್ ಮಾಡಿದ್ವಿ, ಮಿಷಿನ್ ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತು. ಸರಿ, ಆಮೇಲೆ ಸರ್ ನಮಗೊಂದು 2 ಎಕರೆ ಮಾಡಿಕೊಡಿ ಸರ್ ಅಂದರು. ನಾವು 2 ಎಕರೆಗೆ ಅಂತ ಒಟ್ಟು ಬಿಟ್ಟಿವಿ, ನಾನು ಮತ್ತೆ ಗೋಪಾಲ್ಗೌಡ ಅಂತ ಒಳ್ಳೆ ಮನುಷ್ಯ, ಜೊತೆಲಿ ಭಾರಿ ವಸ್ತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ, ಒಟ್ಟಿಗೆ ಮಾಡ್ತಿದ್ವಿ ನಾವು. ಸರಿ, ಅವಂಗೂ ಸ್ವಲ್ಪ ಅಷ್ಟೇ, ನಾವು ಅಷ್ಟೇ, ನಾವು ಇಬ್ಬರು ಕೂಲಿ ಕೆಲಸ ಮಾಡೋರು. ಒಂದ್ ಜೊತೆ ಎತ್ತಿಟ್ಕೊಂಡು ಹೆಂಗ ಮನೆ ಭಂಗ ಮಾಡ್ಕೊಂಡು ಕಾಲ ಕಳಿತಿದ್ವಿ. ನಾವು ಒಂದೇ ಭೂಮಿ, ಒಬ್ರದ್ದು ಜಮೀನು ಭಾಗ್ಯಮ್ಮಾರ ಅಂತ ನಮ್ಮ ಗೋಣಿಬಿಡಲಿ, ಅವ್ರದ್ದು ಜಮೀನು 10 ಎಕರೆ ಜಮೀನು ಇಬ್ಬರು ಸೇರಿ ಮಾಡಿದ್ವಿ. ಧೈರ್ಯ ಮಾಡಿ, ತುಂಬಾ ಲಾಸ್ ಆಗ್ತಿತ್ತು ಫಸ್ಟೆಲ್ಲ, ಏನ್ ನಟ್ಟಿಗೆ ಅದಕ್ಕೆ ಟಿಲ್ಲರ್ಗೆ ಎಲ್ಲದಕ್ಕೂ ಲಾಸ್ ಆಗ್ತಿತ್ತು. ಆಮೇಲೆ ಇವರು ಟಿಲ್ಲರ್ ಇದ್ದು ತೋರಿಸುದಲ್ಲ ಮಿಷಿನ್, ಮಿಷಿನ್ ತೋರಿಸ್ದಾಗ ಏನಾಯ್ತು, ಆಯ್ತು ಸರ್ ನಮ್ಗೊಂದ್ಸಲಿ ಒಂದು 2 ಎಕರೆ ಮಾಡ್ಕೊಡಿ ಸರ್ ಅಂದ್ರು. ಆಯ್ತಪ್ಪ ಮಾಡ್ತೀವಿ, ಒಂದು 2 ಎಕರೆ 3 ಎಕರೆಗೆ ಸಸಿ ಹಾಕ್ರಿ ಅಂದ್ರು. ನಾವು ಏನ್ ಮಾಡಿದ್ವಿ, ಹೆಚ್ಚು ಕಮ್ಮಿ ಒಂದು 8-9 ಎಕರೆ ಸಸಿ ಹಾಕ್ಬಿಟ್ಟಿದ್ವಿ. ಜಾಸ್ತಿ ಗದ್ದೆ ನಚ್ಚಿಕಟ್ಟಾಗಿತ್ತಲ್ಲ, ಮಾಮೂಲಿ ನಾಟಿ ಮಾಡೋ ಪದ್ಧತಿ ತರ, ಮಾಮೂಲಿ ತರ ಒಂದು ತೋರಿಸ್ಕೊಟ್ಟಿದ್ರು ಅವರು. ನಾವು ಭತ್ತ ಜಾಸ್ತಿ ಹಾಕಿದ್ವಿ, ನಮ್ಗೆ ಗಾಬರಿ ಇಲ್ಲ, ಏನೇ ಆಗ್ಬಿಟ್ರೆ ಸಸಿ ಆಗ್ಬಿಟ್ರಿ ಏನಪ್ಪ ಅಂತ. ಹಂಗ ನಮ್ ಗೊಪ್ಪಗೌಡ್ರು ಏನಂದ್ರು ಗೊತ್ತಾ, ಏ ಇಲ್ಲ ಕಣ ಆಗುತ್ತೆ ಅಂತ. ಏ ಸುಮ್ಮನಿರಪ್ಪ ಅಂದ್ಬಿಟ್ಟು ನಾವೇ ಮಾಡಿದ್ವಿ, ಸಸಿ ಹಾಕಿದ್ವಿ. ಅದು ಹೆಚ್ಚು ಕಮ್ಮಿ 8 ಎಕರೆಗೆ ಸಸಿ ಆಯ್ತು. ನಾವು ಭಾರ್ಗವಿ ಸರ್ ಹೇಳಿದ್ರು, ಧೈರ್ಯ ಕೊಟ್ರು, ಒಟ್ಟಿದ್ರಿಪ್ಪ ಏನಾಗಲ್ಲ ಅಂದ್ರು. ಮಾಡಿದ್ವಿ. ಆ ಬಾರಿ ಬಂದಿ ಬಂದು ನೋಡ್ಕೋದ್ರು ಕೃಷ್ಣ ಸರ್ ಭಾರ್ಗವಿ ಸರ್ ಎಲ್ಲ ಗದ್ದೆ ತಕ್ಕೆ ಬರೋರು. ಈಗ ಪ್ರಾರಂಭದಲ್ಲಿ ನೀವೇನು ಗುತ್ತಿಗೆ ತಗೊಂಡು ಮಾಡ್ತಾ ಇದ್ರಲ್ಲ ಜಮೀನು, ಅಲ್ಲಿ ನಾಟಿ ಮಾಡಿದ್ರು? ಅಲ್ಲೇ ಅಲ್ಲೇ ಸರ್, ಅದು 10 ಎಕರೆ ಭೂಮಿ, ಅದು 8 ಎಕರೆ ಮಾಡಿದ್ವಿ, 2 ಎಕರೆ ಕೈ ನಟ್ಟಿ ಮಾಡ್ಕೊಂಡ್ವಿ. ಏನಾಯ್ತು, ಫಸ್ಟ್ನೇ ಸಲಿನೆ 30-32 ಚೀಲ ಬೀಳ್ತಿತ್ತು, 40-41 ಚೀಲ ಬೀಳೋ ಶುರು ಮಾಡ್ತು. ಇಳುವರಿ ಯಾವ್ದು? 1 ಎಕರೆಗೆ ಅದೇ 10 ಎಕರೆ ಮಾಡ್ತಿದ್ವಲ್ಲ, ಈ ಯಂತ್ರದಲ್ಲಿ ನಾಟಿ ಮಾಡಿದ್ರಲ್ಲ, ಅದು ಮಿಷಿನ್ ಅಲ್ಲಿ ಮಾಡಿದ್ವು, 40-41 ಚೀಲ ಇಳುವರಿ ಬಿದ್ಬಿಡ್ತು. ನಮ್ಗೆ ಖುಷಿ ಆಗೋಯ್ತು. ಮತ್ತೇನಾಯ್ತು ಅಂದ್ರೆ, ಈಗ ಜಾಸ್ತಿ ಗೊಬ್ಬರ ಹಾಕಿದ್ರೆ ಇಲ್ಲ ಸರ್, ಈಗ ಮೀಡಿಯಮ್ ಈ 1 ಎಕರೆ ನಾವು 1 ಚೀಲ ಗೊಬ್ಬರ ಹಾಕ್ತಿದ್ವಿ. ಅವ್ರು ಹೇಳಿದ್ರು, ನೀವ್ ಏನ್ ಗೊಬ್ಬರ ಹಾಕ್ತಿದ್ರಿ, ಏನ್ ಮಾಡ್ತೀರಿ ವ್ಯವಸಾಯ, ಅಷ್ಟೇ ಮಾಡಿ ಅಂದ್ರೆ ನಾವು ಅಷ್ಟೇ ಮಾಡಿದ್ವಿ. ಮಾಡಿದಾಗ ಅವ್ರಿಗೆ ಹೆಚ್ಚು ಕಮ್ಮಿ ಒಂದು 15 ದಿವಸಕ್ಕೊಂದ್ಸಲಿ ಭಾರ್ಗವಿ ಸರ್ ಬಂದೋಗವರು. ನಾವು ಫೋನ್ ಮಾಡೋ ಸಾಕು, ಏನಪ್ಪ ಆಯ್ತು ಬಂದೋಗವರು. ಯಾರವರು ಭಾರ್ಗವಿ ಸರ್ ಅಂದ್ರೆ? ಭಾರ್ಗವಿ ಸರ್ ಅಂದ್ರೆ ನಮ್ಮ ಇರೋ ಅಧಿಕಾರಿ ಸರ್, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು. ಹೌದು ಸರ್, ಅವ್ರು ನಮ್ಗೆ ಭಾರಿ ನಮ್ಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ಇವರು ನಾಗರಾಜ್ ಸರ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ ಆ ಇದ್ರಲ್ಲಿ. ಗೋಪಾಲ್ಗೌಡ ಅವರೇ, ಈಗ ಏನು ಇಳುವರಿ ಜಾಸ್ತಿ ಆಯ್ತು, ಭತ್ತ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ ನಿಮ್ಮ ಈ ಮಿಷನ್ ನಾಟಿ ಮೂಲಕವಾಗಿ, ಯಾಂತ್ರೀಕೃತ ನಾಟಿ ಮೂಲಕವಾಗಿ. ಈಗ ಅಲ್ಲಿ 2 ಎಕರೆ ನೀವು ಕೈ ನಾಟಿನೂ ಮಾಡಿದ್ರಲ್ಲ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಕಣ್ರಿ? ವ್ಯತ್ಯಾಸ ಸರ್ ಏನಂದ್ರೆ, ಕೈ ನಾಟಿಲಿ ಸ್ವಲ್ಪ ರೋಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಒತ್ತೊತ್ತಾಗಿ ಸಸಿ ನೆಡೋದು, ಅಲ್ಲಿಂದ ರೋಗ ತೆಂಡೆಗಳು ಗಾಳಿ ಆಡ್ದಾನೆ ಸ್ವಲ್ಪ ಸೆಲೆಯೋದು ಎಲ್ಲ. ಆಮೇಲೆ ಔಷಧಿ ಪ್ರಮಾಣ ಎಲ್ಲ ಜಾಸ್ತಿ ತಗೊಳುತ್ತೆ. ಈ ಸಾಲ್ ನಾಟಿಯಿಂದ ಅದು ಸಾಲು ಆಗಿರೋದ್ರಿಂದ ಗಾಳಿ ಚೆನ್ನಾಗಿ ನುಗ್ಗುತ್ತೆ, ಗಾಳಿ ಆಡುತ್ತೆ, ಔಷಧಿ ಕಮ್ಮಿ ತಗೊಳುತ್ತೆ, ಶ್ರಮ ರೈತರಿಗೆ ಕಮ್ಮಿ ಆಗುತ್ತೆ. ಮಾಮೂಲಿ ನಾಟಿಗೂ ಮಿಷನ್ ನಾಟಿಗೂ 4-5 ಚೀಲ ಭತ್ತ ಜಾಸ್ತಿ ಆಗುತ್ತೆ, ಶ್ರಮ ಕಮ್ಮಿ ಆಗುತ್ತೆ. ಈಗ ಅಲ್ಲೇ ನಿಮ್ಗೆ ಪ್ರಾತ್ಯಕ್ಷೇನೆ ನಿಮ್ಮ ಜಮೀನಿನಲ್ಲೇ ಕಾಣಿಸ್ಕೊಂತು. ಒಂದು ಭಾಗದಲ್ಲಿ ಯಾಂತ್ರೀಕೃತ ನಾಟಿ ಮಾಡಿದಂತಹ ಭತ್ತ, ಮತ್ತೊಂದು ಭಾಗದಲ್ಲಿ ಕೈ ನಾಟಿ ಮಾಡಿದಂತಹ ಭತ್ತ, ಅವೆರಡಕ್ಕೂ ಸ್ಪಷ್ಟವಾಗಿ ನಿಮ್ಗೆ ವ್ಯತ್ಯಾಸ ಕಾಣಿಸ್ತಾ ಇತ್ತಲ್ಲ? ವ್ಯತ್ಯಾಸ ಕಾಣಿಸ್ತು ಸರ್. ಮತ್ತೆ ನಾವು ಕೈ ನಾಟಿನೇ ಬಿಟ್ಟಿವಿ, ಮತ್ತೆ ಅದನ್ನು ಪೂರ್ತಿ ನಾವು ಮಿಷನ್ ನಟ್ಟಿಗೆ ಇದಾದ್ವಿ. ಆಮೇಲೆ ನಾವು ಯಾಕೆ ನಾವೊಂದು ಮಿಷನ್ ಮಾಡಬಾರ್ದು ಅನ್ನೋದು ನಮ್ಮಲ್ಲಿ ನಮ್ಗೆ ಒಂದು ಇದು ಬಂತು. ಸರ್ ಒಂದು ಮಿಷನ್ ತಗೊಳ್ರಿ ಅಂತಂದ್ರು. ಸರಿ ಸರ್, ನಮ್ಗೆ ಬಂಡವಾಳಸ್ತ್ರಲ್ಲ ಸರ್, ನಾವು ನಮ್ಗೆ ಸ್ವಲ್ಪನೇ ಜಮೀನು ಇರೋದು, ನಾವ್ ಏನ್ ಮಾಡೋದು ಸರ್ ಇವಾಗ ಬಂಡವಾಳ ಇಲ್ಲ ಅಂತ ಅಂದ್ವಿ. ಇಲ್ಲಪ್ಪ, 7,64,000 ಆಗುತ್ತೆ, ನಾವು 1,00,000 ಸಬ್ಸಿಡಿ ಕೊಡ್ತೀವಿ, 1,64,000 ನೀವು ಇಬ್ರು ಕಟ್ಟಿ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು, ಸರ್ ನಮ್ಮ ಅಸ್ತ್ರ ಅಷ್ಟು ಬಂಡವಾಳ ಇಲ್ಲ ಸರ್, ನಾವು ಅಷ್ಟು ಬಂಡವಾಳಸ್ತ್ರಲ್ಲ ಅಂತ ಅಂದ್ವಿ. ಅವರು ಕೆನರಾ ಬ್ಯಾಂಕು ಅದಕ್ಕೆ ಸುಮಾರು 2-3 ಕಡೆ ಕಳಿಸಿದ್ರು, ಅವರು ಲೋನ್ಗೆ ಅಷ್ಟು ನಮ್ಗೆ ಸ್ಪಂದಿಸ್ಲಿಲ್ಲ. ನಾವು ಅವರು ಪರಿಚಯ ಇಲ್ಲ ಬ್ಯಾಂಕ್ನವರು, ನಮ್ಗೆ ಸ್ಪಂದಿಸ್ಲಿಲ್ಲ. ಸರಿ ಅನ್ಬಿಟ್ಟು ನಾಗರಾಜ್ ಸರ್ ಮತ್ತೆ ಭಾರ್ಗವಿ ಸರ್ ಒಂದು BRP ಪ್ರಾಜೆಕ್ಟ್ ಅಲ್ಲಿ ಒಂದು ಇದಿದೆ, ಸೊಸೈಟಿ ಇದೆ, ಅಲ್ಲಿ ಜಯರಾಮ್ ಅಂತ ಹೇಳಿ ಒಬ್ರು ಇದಾರೆ, ಅವರು ಪರಿಚಯ ಅಂತೆ ಸರ್ಗೆ. ಅವ್ರ ಮುಖಾಂತರ ಸರ್ ಯುವಕರು ದುಡಿತಾರೆ, ನಿಮ್ಗೆ ದುಡ್ಡು ಮೋಸ ಆಗಲ್ಲ, ಕೊಡಿ ಅವ್ರಿಗೆ, ಅದೇನು ಆಧಾರ ತಗೊಂಡು ಅಂತ ಅವ್ರಿಗೆ ಹೇಳಿದ್ರು. ಹೇಳಿದ್ರಲ್ಲ ಸರ್, ನಾವು ಏನಾಯ್ತು ಅಲ್ಲಿ ಹೋದಾಗ ಗೋಪಾಲ್ಗೌಡ್ದು 1/2 ಎಕರೆ ಪಾಣಿ ಕೊಡಕ್ ಬರಲ್ಲ ಅಂದ್ರು. ವಿಚಾರ ಆಮಾಗ ಇವ್ರು ಮತ್ತೆ ಕರ್ಸಿದ್ವಿ, ಮತ್ತೆ ಕರ್ಸಿ ಜಯರಾಮ್ ಅವರು ನಮ್ಮ ಪಾಣಿ ಕೊಟ್ರು, ಇದು ಕೊಡ್ತೀವಪ್ಪ ಅಂತ ಹೇಳಿ ಅವರು ದುಡ್ಡು ಶಾಂಕ್ಷನ್ ಮಾಡಿದ್ರು. ಮಾಡಿ 2 ದಿವಸಕ್ಕೆ ಮಿಷಿನ್ ತಂದ್ವಿ ಸರ್, ನಾಗರಾಜ್ ಸರ್ ಬೆಂಬಲದಿಂದ ತಂದ್ವಿ. ತಂದಾಗ ಏನಾಯ್ತು, ತಕ್ಷಣ ಆ ಸೀಸನ್ ಅಷ್ಟೇ ತಂದಿದ್ ನಾವು, ಒಟ್ಲು ಹಾಕಕ್ಕೆ ಟೈಮ್ ಆಗಲಿಲ್ಲ. ಆ ಬೆಲೆ ಬರೀ 40 ಎಕರೆ ಅಷ್ಟೇ ಮಾಡಿದ್ದು. ಈ ಬಾರಿ ಹೆಚ್ಚು ಕಮ್ಮಿ ಸರ್ ನಾವು ನಮ್ಮೂರಿನಲ್ಲಿ 70 ಎಕರೆ ನಾವು ಮಾಡ್ತಾ ಇದೀವಿ. ನಾವೇ ಡ್ರೈವರು, ನಾವೇ ಓನರು, ಯಾಕೆ ಯಾರನ್ನು ಕಾಯಲ್ಲ, ಏನಿಲ್ಲ. ನಮ್ಮ ಗೋಪಾಲಗೌಡರು 5 ಗಂಟೆಗೆ ದೊಯ್ತಾರೆ, ಆಮೇಲೆ ನಾನು ತಿಂಡಿ ತಗೊಂಡು ಹೋದ್ರೆ ನಾನು 3 ಗಂಟೆ ನಂದು, ಆಮೇಲೆ ಹಂಗೆ ಹಿಂಗೆ ಶಿಫ್ಟ್ ಮಾಡ್ಕೊತಾ ಇತ್ತು. ಒಟ್ಟು ಮಿಷಿನ್ ತಂದಿಸಲ್ಲ, ಇವ್ರು ಹೇಳಿದ್ರು ಮುಂಚೆ ನಮ್ಮ ಭಾರ್ಗವಿ ಸರ್ ಹೇಳಿದ್ರು, ಹತ್ತತ್ರ 2.5-3 ಎಕರೆ ಹೊಡಿತಾರಪ್ಪ ಅಂತ. ನಾವು ಹೆಚ್ಚು ಕಮ್ಮಿ ಸರ್ ಒಂದೊಂದು ದಿವಸ 4.5 ಎಕರೆ ಹೊಡಿದಿವಿ. 4.5 ಎಕರೆ ಗದ್ದೆ ನಟ್ಟಿ ಮಾಡಿದ್ವಿ ಸರ್ ನಾವು. ಹೆಚ್ಚು ಕಮ್ಮಿ 4.5 ಎಕರೆ ಅಂದ್ರೆ ನಮ್ಮಲ್ಲಿ ಅವಾಗ ಆಳುಗಳಿಗೆ ಹತ್ತತ್ರ ಹೆಚ್ಚು ಕಮ್ಮಿ 20-30 ಹೆಣ್ಣಾಳು ಬಂದು ಅಷ್ಟು ಕೆಲಸ ಮಾಡಬೇಕಾಗಿ ಬರ್ತಿತ್ತು. ಈಗ ಏನಿಲ್ಲ ಸರ್, ಒಂದ್ ಹೆಣ್ಣಾಳಿಗೆ ಸುಮಾರು ಸರಾಸರಿ ಎಷ್ಟಿದೆ ಕೂಲಿ? ಈಗ ಸರ್ ಹೆಣ್ಣಾಳಿಗೆ ಒಂದು 200 ರೂಪಾಯಿ ಇದೆ ಸರ್. 200 ರೂಪಾಯಿ ಹೆಂಗ್ ಲೆಕ್ಕ ಕಟ್ಕೊಂಡ್ರು, 20 ಗಾಳಿಗೆ ಎಷ್ಟಾಗೋಯ್ತು? ಇಲ್ಲ ಸರ್, ಹೆಚ್ಚು ಕಮ್ಮಿ ಒಂದು 20 ಮೇಲೆ ಬೇಕು ಸರ್. 4 ಎಕರೆ ಆಗ್ಲಿ ಸರ್. ಈಗ ಸುಮಾರು 20 ಆಳು ಅಂತ ಹೇಳಂತಂದ್ರು 4,000 ರೂಪಾಯಿನ? 4,000 ರೂಪಾಯಿ ಆಗ ಸರ್. 4,000 ರೂಪಾಯಿ ಬೇಕು. 4,000 ರೂಪಾಯಿ ಬೇಕು ಸರ್. ಈಗ ನಿಮ್ಮ ಹತ್ರ ಮಿಷಿನ್ ನಾಟಿ ಮಾಡಿಸಿದ್ರೆ ನೀವೆಷ್ಟು ಚಾರ್ಜ್ ಮಾಡ್ತೀರಿ ಸರ್? ಅದ್ ಹೆಂಗಂದ್ರೆ ನಮ್ಮಲ್ಲೆಲ್ಲ ಗುತ್ತಿಗೆ ಸರ್. ಈಗ ಅವ್ರು ಹೆಣ್ಣಾಳು ಬರ್ತಾರೆ, 1 ಎಕರೆಗೆ 2,000 ರೂಪಾಯಿ ಗುತ್ತಿಗೆ ಲೆಕ್ಕಾಚಾರ. ಅವ್ರು ಏನಪ್ಪಾ ಅಂದ್ರೆ ಬೆಳಿಗ್ಗೆ ಸಂಜೆ ಗಂಟ ಪಾಪ ಬಾರಿ ಸಂಪಟ್ ಮಾಡೋಯ್ತಾರೆ ಗುತ್ತಿಗೆ ಬ್ಯಾಚರು. ಹಂಗಾಗಿ ನಮ್ದು ನಾವೇ ಮಾಡಿದ್ವಿ, 1,800 ರೂಪಾಯಿ ಕೇಳ್ತಾ ಇದ್ದೀವಿ ಸರ್ ಮಿಷಿನ್ಗೆ. ಆದ್ರೂ ಕೊಡ್ತಾ ಇದ್ದಾರೆ ಜನ, ಕೊಡ್ತಾ ಇದಾರೆ. ಮತ್ತೆ ಬೇಗ ಆಗುತ್ತಲ್ಲ, ಟೈಮಿಗೆ ಆಗುತ್ತೆ. ಒಂದು ಹೆಂಗ್ ಗೊತ್ತಾ, ಮನೆಯವ್ರು ಹೊಂಟೋಯ್ತಾರೆ ಪೈರ್ ಮೇಲೆ ಇಟ್ಟು, ನಾವೆಲ್ಲ ನಾವೇ ಮಾಡ್ಕೋತೀವಿ ಸರ್. ನಾವು ಅಕಸ್ಮಾತ್ ಆಗಲಿ ಏನೋ ಒಂದ್ ಜನ ಇಟ್ಕೋತೀವಿ, ಪಟಪಟ ಮಾಡ್ತೀವಿ, ಅವ್ರಿಗೇನು ತೊಂದರೆ ಕೊಡಲ್ಲ. ಯಾಕಂದ್ರೆ ಈಗ ಅವರೇ ನಾವು ಅವ್ರ ಮೇಲೆ ಬಾಕೋಬೇಕಾಗಿ ಬರ್ತು, ಈಗ ಅವರೇ ನಮ್ಮ ಮನೆ ಬಾಕ್ತಾರೆ ಸರ್. 4 ಎಕರೆ ಮಾಡಿ, 1.5 ಎಕರೆ ಮಾಡಿ, ಹಿಂಗೆ ಭಾರಿ ಪ್ರೆಜರ್ ಇದೆ. ಹಂಗಾಗಿ ನಾವು ಗೋಪಾಲ್ಗೌಡರು ಭಾರಿ ಸಮಯದಿಂದ ಮಾಡ್ತಾ ಇದೀವಿ ಸರ್. ಮತ್ತೆ ಈ ಭಾರ್ಗವಿ ಸರ್ ಕಡೆ ಒಂದು ಪವರ್ಟಿ ಎಲ್ಲ ಕೊಟ್ರು, ನಾಗರಾಜ್ ಸರ್, ಭಾರ್ಗವಿ ಸರ್ ಮತ್ತೆ ಕೃಷ್ಣಕುಮಾರ್ ಅವರು ಸೇರಿ ಒಂದು ಪವರ್ಟಿ ಎಲ್ಲ ಕೊಟ್ರು. ಏ ಇಷ್ಟ ಸಂಪ ಪಡ್ತೀರಪ್ಪ, ಒಂದು ಟಿಲ್ಲರ್ ಮಾಡ್ಕೊಬಿಡಿ ಅಂದ್ರು. ಅವಾಗಲೂ ದುಡ್ಡಿಲ್ಲ ಸರ್ ನಮ್ಮಂತ, ಅವಾಗಲೂ ಅವರೇ ಸಹಕಾರ ಮಾಡಿದ್ರು, ನಾಗರಾಜ್ ಸರ್ ಅವಾಗಲೂ ಸಹಕಾರ ಮಾಡಿದ್ರು. ಈಗ ಟಿಲ್ಲರು ಮತ್ತೆ ಇದು ಎರಡರಿಂದ ನಮ್ಗೆ ತುಂಬಾ ಲಾಭ ಇದೆ ಸರ್. ಹೆಚ್ಚು ಕಮ್ಮಿ ಈಗ 3 ಬೆಳೆ ಆಯ್ತು ಸರ್ ನೋಡ್ರು, ಮಿಷಿನ್ ತಗೊಂಡು. ಹೆಚ್ಚು ಕಮ್ಮಿ ಸರ್ ನಾವು ಒಬ್ಬೊಬ್ರು ಎಲ್ಲ ಟೋಟಲ್ ಮಾಡ್ರೆ ಟಿಲ್ಲರ್ ಎಲ್ಲ ಸೇರಿ ಹೆಚ್ಚು ಕಮ್ಮಿ 1,00,000 ಮೇಲೆ ನಮ್ಗೆ ದುಡ್ಡು ತಗತ್ತೀವಿ ಸರ್ ನಾವು ಟಿಲ್ಲರು ಮತ್ತೆ ಮಿಷಿನ್ ಇಂದ. ಅಷ್ಟು ದುಡ್ಡು ನಾವು ದುಡಿಯಕ್ ಆಯ್ತಿದ್ದೆ ಸರ್ ಯಾವ್ದು. ಈಗ ಗೋಪಾಲ್ಗೌಡ ಅವರೇ, ಒಳ್ಳೆ ನಾಟಿ ಚೆನ್ನಾಗುತ್ತೆ, ಇದರಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಂದಾಗ ರೈತರು ಸಹಜವಾಗಿ ಕುತೂಹಲ ಇರುತ್ತೆ. ಈಗ 3 ವರ್ಷ ನಮ್ಮ ಜಮೀನಿಗೂ ಸಹ ನಿಮ್ಮ ಯಂತ್ರದ ಮೂಲಕನೇ ನಾಟಿ ಮಾಡಿಕೊಡಿ ಅಂತೇಳಿ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಎಲ್ಲರೂ ಒಂದೇ ಸರಿ ಸಸಿ ಮಡಿ ಹಾಕೊಂಡ್ಬಿಟ್ರೆ ನಿಮ್ಗೂ ಸಮಸ್ಯೆ ಇಲ್ಲೇನ್ರಿ? ಹೇಗೆ ಅದನ್ನ ವ್ಯವಸ್ಥೆ ಮಾಡ್ತೀರಿ ಸರ್? ಅದಕ್ಕೆ ನಮ್ಮ ಇರೂರು ಸೊಸೈಟಿಲಿ ಬಾಡಿಗೆಗೆ ಮಿಷಿನ್ಗಳಿದ್ದಾವೆ, 1-2 ಇಟ್ಟಿದ್ದಾರೆ. ಆ ತರ ಪ್ರೆಜರ್ ಆದ್ರೆ ನಾವು ಬಾಡಿಗೆ ತಗೊಳ್ತೀವಿ. ಇನ್ನೊಂದು ಈಗ ತಗೊಂಡು ಮಾಡಿದೀವಿ, ಈಗ ಆಲ್ಮೋಸ್ಟ್ ಹಂಗಾದ್ರೆ ನಾವು ಅವರು ಎಷ್ಟು ದಿವಸ ಬೇಕು ಅಷ್ಟು ದಿವಸ ತಗೊಳ್ತೀವಿ. ಇಬ್ಬರನ್ನು ಸೇರಿ ಅದು ಎಷ್ಟು ನಾವು ಸಸಿ ಬಿಡಿಸಿರ್ತೇವೋ ಅದನ್ನ ಬೇಗ ಮುಗ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಲ್ಮೋಸ್ಟ್ ಯಾರಿಗೂ ಕಾಯಿಸಿಲ್ಲ ಮಾಡ್ತೀವಿ. 100 ಎಕರೆ ಗಂಟನು ಆ ತರ ಮಾಡ್ತೀವಿ ಸರ್ ನಾವು. ಆ ತರ ಯಾವ ರೈತರನ್ನ ಕಾಯಿಸೋದೇ ಆಗ್ಲಿ, ಅವ್ರನ್ನ ಇದ್ ಮಾಡೋದೇ ಆಗ್ಲಿ ಮಾಡ್ತಾ ಇಲ್ಲ. ಅವ್ರು ಹೇಳಿದ ಟೈಮ್ಗೆನೆ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ. 100 ಎಕರೆಗೆ ಅಂತಂದ್ರೆ ಬಾಡಿಗೆ ಮಿಷನ್ ತಗೊಂಡು ಅದನ್ನು ಮುಗಿಸ್ಕೊಡ್ತಾ ಇದೀವಿ. ಈಗ ನೀವು ಹೇಗೆ ನಾಟಿ ವಹಿಸ್ಕೊಳ್ಳೋದು, ಫುಲ್ ಪ್ಯಾಕೇಜ್ ಮಾಡ್ಕೋತೀರಾ? ಜಮೀನಿನ ಫುಲ್ ಕೆಸರು ಮಾಡ್ಕೊಡ್ಬೇಕು ಅಥವಾ ಈ ತರ ಇರ್ಬೇಕದು, ಆ ತರ ಏನಾರು ತಾವು ಕಂಡೀಷನ್ ಹಾಕ್ತೀರಾ ಹೇಗೆ ಸರ್? ಇವತ್ತು ನಾಟಿ ಮಾಡಬೇಕು ಅಂದ್ರೆ 1 ದಿವಸಕ್ಕೆ ಮುಂಚೆನೆ ಅದನ್ನ ರೆಡಿ ಮಾಡಿರ್ಬೇಕು. ಈ ಮಳೆಗಾಲದಲ್ಲಿ ಅದು 2 ದಿವಸ ತಗೊಳುತ್ತೆ, ಬೇಸಿಗೆಲೆ ಆದ್ರೆ 1 ದಿವಸ ಬಿಸಿಲಿರುತ್ತೆ, ಬೇಗ ಡ್ರೈ ಆಗುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಡ್ರೈ ಕಮ್ಮಿ ಆಗಿದ್ರಿಂದ 1 ದಿವಸ ಬುಟ್ಟಿ, ಈಗ ಅವತ್ತು ಮಳೆ ಹೊಡೆದ್ರೆ ಇನ್ನು 3ನೇ ದಿವಸ ಬುಟ್ಟಿ ಇನ್ನೊಂದು 3ನೇ ದಿವಸಕ್ಕೆ ನೀಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದ್ರೆ ಆಗ ಕೆಸರೆಲ್ಲ ಹರಿದಾಡಲ್ಲ, ನಾಟಿ ಕ್ಲೀನ್ ಆಗಿ ನಮ್ಮ ಮಿಷಿನ್ ಓಡಾಡುತ್ತೆ. ಆ ಕಚ್ಚಾರದಲ್ಲಿ ಓಡಿಸ್ತೀವಿ ಸರ್ ಭೂಮಿನ ರೆಡಿ ಮಾಡಿ ರೈತರಿಗೆ ಎಲ್ಲ ಹೇಳ್ತೀವಿ. ಸೊಸಿ ಮಾಡಿ ಮಾಡೋಕ್ಲೂ ಅವ್ರಿಗೆ ನಾವೇ ಹೋಗಿ ನಿಂತು ಆ ಹೆಣ್ಮಕ್ಳ ಕಲ್ಲಿ ಅದು ಗಂಡ್ಮಕ್ಳ ಕಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಹೆಣ್ಮಕ್ಳ ಕಲ್ಲಿ ಅವ್ರನ್ನ ನಿಲ್ಲಿಸ್ಕೊಂಡು ನಾವು ಅವ್ರ ಹತ್ರ ಇದ್ದು ಕ್ಲೀನ್ ಆಗಿ ನಮ್ಗೆ ಯಾವ ರೀತಿ ಬೇಕು ಸೊಸಿ ಆ ರೀತಿ ಸೊಸಿನ ಅವ್ರಿಗೆ ಅಲ್ಲೇ ಇದ್ದು ಹೇಳ್ಕೊಂಡು ಬಿಡಿಸ್ತೀವಿ ಸರ್ ಸೊಸಿನ. ಈಗ ನೀವು ನಾಟಿ ಮಾಡ್ಬೇಕಾದ್ರೆ ನಿಮ್ಮ ಜಮೀನಿನ ಓನರ್ ಏನಿರ್ತಾನೆ ಅವ್ರು ಯಾರು ಇರೋದಿಲ್ವಾ? ಯಾಕೆ ಅಂತಂದ್ರೆ ಈಗ ಸಸಿ ಯಾಂತ್ರೀಕೃತ ನಾಟಿ ಮಾಡಬೇಕು ಅಂತ ಹೇಳಂತಂದಾಗ ಈ ಬದ ಹತ್ರ ಎಲ್ಲ ಅದು ನಾಟಿ ಮಾಡಲ್ಲ, ಸ್ವಲ್ಪ ಎಲ್ಲ ಜಾಗ ಬಿಟ್ಬಿಡುತ್ತೆ, ಗದ್ದೆ ಮಧ್ಯ ಮಾತ್ರ ನಾಟಿ ಮಾಡುತ್ತೆ ಅಂತೇಳಿ ರೈತರು ಹೇಳ್ತಾರೆ ಸರ್. ಇಲ್ಲ ಸರ್, ಈಗ ಬಂದಿರೋ ಮಿಷನ್ ಪೂರ್ತಿ ಆಲ್ಮೋಸ್ಟ್ ಎಲ್ಲಾನ ಕವರ್ ಮಾಡುತ್ತೆ, ತುಂಬಾ ಚೆನ್ನಾಗಿದೆ ಮಿಷನ್. ಈಗ ನಾವು ಮೂಲೆ ಆಗ್ಲಿ ಬದಿನ ಸೈಡ್ ಆಗ್ಲಿ, ಬದಿನ ಸೈಡ್ ಒಂದು ಮಕ್ಕ ಮಾತ್ರ ಸ್ವಲ್ಪ ಉಳಿಯುತ್ತೆ, ಅದು ಮಾಡಿದ್ರೆ ಮಾಡ್ಕೋಬಹುದು ನಾಟಿನ, ಇಲ್ಲ ಅಂದ್ರೆ ಅದು ಬಿಡ್ಬೋದು. ಮಿಷಿನ್ ಕಟ್ ಆಗೋದ್ರಿಂದ ಅದು ಬಹಳ ಅನುಕೂಲನೇ ಆಗುತ್ತೆ, ಅಲ್ಲಿವರೆಗೂ ತೆಂಡೆ ಹೋಗುತ್ತೆ, ನಾಟಿ ಮಾಡೋ ಪ್ರಮೇಯನೇ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಬದ ಆತರ ಬೇರೆ ಮಿಷನ್ ಗಳೇನು ಹಂಗ ಆಗ್ತಿದ್ವಿ, ಈಗ ಬಂದಿರೋ ಮಿಷನ್ ಕುಬಟ ಅವ್ರ ಮಿಷನ್ ತುಂಬಾ ಚೆನ್ನಾಗಿ ನೀಡುತ್ತೆ ಸರ್. ಸರ್, ಈಗ ಗ್ಯಾಪ್ ಅಂದ್ರಲ್ಲ, ಆಗಿದ್ದ ಜನ ನಮ್ಗೆ ಬೇಡಿಕೆ ಕೊಡ್ತಿತ್ತಿಲ್ಲ. ಇವತ್ ನೋಡಿ ಕಮದಾಳ್ ಹೊಸರು ಅಲ್ಲಿ 10 ಎಕರೆ ಈಗ ಆಲ್ರೆಡಿ ಆಗಿದೆ, ಇನ್ನು ಮಾಡ್ತಾ ಇದೆ, ಮತ್ತೆ ಇದು ಮಳೆನಳ್ಳಿಲಿ ಹೆಚ್ಚು ಕಮ್ಮಿ ಒಂದು 15 ಎಕರೆ ಮಾಡಿದೆ, ಆಮೇಲೆ ಮಾರಿದಿಬ್ಬ ಒಂದು 3 ಎಕರೆ ಮಾಡಿ ಬಂದಿದೀವಿ, ಸ್ಯಾಂಪಲ್ ತೋರಿಸಿದೀವಿ ಸಲ. ನೆಕ್ಸ್ಟ್ ಈಗ ಅವ್ರು ಹೆಚ್ಚು ಕಮ್ಮಿ ಒಂದು 10 ಎಕರೆ ನಮ್ಗೆ ಕೊಡ್ತಾರೆ ಅನ್ನೋ ಭರವಸೆ ನಮ್ಗಿದೆ. ಯಾಕಂದ್ರೆ ಹಂಗಾಗುತ್ತಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡ್ಬೇಕಾದ್ರು ಕೂಡ ಹೆದರಿದ್ವಿ, ಯಾಕೆ ಅಪ್ಪ ಹಿಂಗ್ ಬಿದ್ಬಿಡ್ತಲ್ಲ ಹಂಗೆ ಹಿಂಗೆ ಅಂತ. ಏನಿಲ್ಲ, ಈಗ ಸೂಪರ್ ಆಗುತ್ತೆ, ನೆಕ್ಸ್ಟ್ ಅವ್ರು ನಮ್ಗೆ ಕೊಡ್ತಾರೆ. ನಾವು ಅದು ಇನ್ನೇನೇನಪ್ಪ ಅಂದ್ರೆ ಇನ್ನೊಂದು ಮಿಷಿನ್, ಈಗ ನಾವು ಪಾರ್ಟ್ನರ್ ಅಲ್ಲೇ ಬೇರೆ ಯಾಕೆ ಇಷ್ಟಪಡಲ್ಲ, ಇನ್ನೊಂದು ಪಾರ್ಟ್ನರ್ಲೇ ಮಾಡ್ಬೇಕು ಅಂತ ನಾವು ಮತ್ತೆ ನಮ್ಮ ಗೋಪಾಲ್ಗೌಡರು ಕೂಡ ಮಾತಾಡ್ಕೊಂಡಿದೀವಿ. ಅದಕ್ಕೆ ಆಯ್ತಪ್ಪ ನೋಡೋಣ, ಇದೊಂದು ದಾರಿ ನೋಡೋಣ, ದುಡ್ಡೆಲ್ಲ ಹೆಂಗಾಗುತ್ತೆ, ಅಧಿಕಾರಿಗಳನ್ನ ಭೇಟಿ ಮಾಡೋಣ, ಅವ್ರೇನಂತಾರೆ ಕೇಳೋಣ ಅಂತ ಅಂದಿದ್ದಾರೆ. ಅವರೇ ಮತ್ತೆ ಈಗ ಮತ್ತೆ ಮುಂಚೆ ಹಂಗೆ ಸಹಕಾರ ಕೊಟ್ರೆ ಇನ್ನೊಂದು ಕೂಡ ಮಾಡಕ್ ನಾವು ತಯಾರಾಗಿದ್ದೀವಿ. ಮತ್ತೆ ಇನ್ನೊಂದಲ್ಲ, ನೆಕ್ಸ್ಟ್ ಮತ್ತೆ ಏನೋ ಎಸ್ಟಿಮೇಟ್ ಇದೆ, ಈಗ ಸದ್ಯಕ್ಕೆ ಮುಂದೆ ಹೇಳಕ್ಕಾಗಲಿಲ್ಲ. ಈಗಂತೂ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಯಾಕಂದ್ರೆ ನಮ್ಗೆ ಪ್ರಜರ್ ಆಗಿದೆ, ಸೊಸೈಟಿಲಿ ಒಂದ್ಸಲಿ ಜಾಮ್ ಆಗುತ್ತೆ ಮಿಷಿನ್ ಅವ್ರಿಗೂ ಕೂಡ, ಹಂಗಾಗಿ ನಾವ್ ಏನ್ ಮಾಡ್ಬೇಕು, ನಾವು ಇನ್ನೊಂದು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಈಗ ಗೋಪಾಲ್ಗೌಡ ಅವರೇ, ಈಗ ಸಸಿ ಮಡಿ ಬಿಟ್ಟು ಎಷ್ಟು ದಿವಸಗಳ ನಂತರ ಅದು ನಾಟಿಗೆ ಸಿದ್ಧವಾಗುತ್ತೆ ಸಸಿ ಮಡಿ? ಸರ್, ಸಸಿ ಮಡಿ ಬುಟ್ಟಿ 12 ದಿವಸಕ್ಕೆ ಮುಖ್ಯ ಭೂಮಿಗೆ ಸಿದ್ಧ ಆಗುತ್ತೆ. ಉದ್ದನೆ ಆಗಿರೋದಿಲ್ಲಲ್ರಿ ಇನ್ನು ಅದು 12 ದಿವಸಕ್ಕೆ? ಮಳೆಗಾಲದಲ್ಲಿ ಕೊರೆ ಚಳಿ ಕಮ್ಮಿ ಇರೋದ್ರಿಂದ ಬೇಗ ಆಗುತ್ತೆ. ಅದೇ ಚಳಿಲಿ ಅಂದ್ರೆ ನಾವು ಬೇಸಿಗೆಯಲ್ಲಿ ಮಾಡುವಂತ ಇದು ಅದು 16 ದಿವಸದಿಂದ ಸ್ಟಾರ್ಟ್ ಮಾಡಬಹುದು, ಆಗ ಸ್ವಲ್ಪ ಕೊರೆ ಬೀಳ್ತಾ ಇರುತ್ತೆ, ಚಳಿಗೆ ಬೇಗ ಹೇಳಲ್ಲ. ಅದೇ ಮಳೆಗಾಲದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ, ಸಸಿಗೆ ತುಂಬಾ ಬೇಗ ಬೆಳವಣಿಗೆ ಬರುತ್ತೆ. ನಾವೇ ಆಲ್ಮೋಸ್ಟ್ ನಮ್ದೇ ಗದ್ದೆ ಮಾಡಿದೀವಿ, 12 ದಿವಸ ಸಸಿನ ನಾಟಿನ ಮಾಡಿದೀವಿ ನಾನು. ಈಗ ಸಸಿ ಮಡಿ ಬಿಡಬೇಕಾದ್ರೆ ಅದು ಟ್ರೈನ್ ಅಲ್ಲಿ ಮಾಡ್ಕೋಬೇಕು, ಅದು ಹೇಗ್ ಮಾಡ್ಬೇಕು, ಜಮೀನಲ್ಲೇ ಮಾಡಬಹುದಾ? ಸರ್, ಅದು ಒಂದು ದಿವಸ ಮುಂಚೆನೆ ಮುಖ್ಯ ಭೂಮಿನ ಕ್ಲೀನ್ ಆಗಿ ರೆಡಿ ಮಾಡಿ ಇಟ್ಕೊಬೇಕು. ನಮ್ಮ ಹತ್ರ ಫ್ರೇಮ್ ಇದಾವೆ, ನಾವೇ ಅದಕ್ಕೆ ಏನ್ ಬೇಕೋ ಅದಕ್ಕೆ ತಕ್ಕನಾದ ಫ್ರೇಮ್ ಮಾಡಿಸಿದೀವಿ. ಪೇಪರ್ ಕೊಡ್ತೀವಿ, ನಾವೇನೆ ತಂದು ಕೊಡ್ತೀವಿ. ಅವ್ರೇನು ರೈತರೇನು ಹುಡ್ಕದ್ ಬೇಡ, ಅವರು ಅಲ್ಲಿ ಇಲ್ಲಿ ಹುಡ್ಕದ್ ಬೇಡ, ನಮ್ಮ ಹತ್ರನೇ ಇದೆ. ಪೇಪರ್ ಎಲ್ಲ ಕೊಡ್ತೀವಿ, ಪೇಪರ್ ಹಾಸ್ಬಿಟ್ಟು ಆ ಪೇಪರ್ ಮೇಲೆ ನಾವು ಮಾಡ್ತಿರೋಂತ ಫ್ರೇಮ್ ನ ಇಟ್ಟು ಅದಕ್ಕೆ 1/2 ಇಂಚು ಮಣ್ಣಷ್ಟೇ ಮಣ್ಣನ್ನ ತುಂಬಿ ನಾವು ಬೀಜನ ಅದಕ್ಕೆ ನಾವು ಹೇಳ್ದ ತರ ನೀಟ್ ಆಗಿ ಅದಕ್ಕೆ ಹಾಕ್ಬೇಕು. 4 ಮೂಲೆನೂ ಕ್ಲೀನ್ ಆಗಿ ನಾವೇನು ಶಿಫಾರಸ್ತು ಮಾಡ್ತೀವೋ ಆ ತರ ಮಾಡ್ಬೇಕು ಸರ್. ಮಾಡಿದ್ಮೇಲೆ ಅದು ಸಸಿ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ, ಆ ನಂತರದಲ್ಲಿ ಅದು ನಾಟಿಗೆ ಸಿದ್ಧವಾಗುತ್ತೆ. ನೀವು ಅದನ್ನ ಮಾಡ್ತೀರಿ, ನಾಟಿಗೆ ಸಿದ್ಧವಾಗುತ್ತೆ 12-13 ದಿವಸಕ್ಕೆ ಮಳೆಗಾಲದಲ್ಲಿ ನಾಟಿಗೆ ಸಿದ್ಧವಾಗುತ್ತೆ ಸರ್. ಆಮೇಲಿಂದ ಸರ್ ನಾವು 20-22 ದಿವಸದೊಳಗೆ ನಾಟಿನ ಮುಗಿಸುವಂತ ಪ್ರಯತ್ನ ಆಗ್ಬಿಡ್ಬೇಕು. ಸಸಿ ಬಗ್ಗೆ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಈಗ ನಾವು ಕೈ ನೆಟ್ಟಿ ಮಾಡ್ತೀವ ಸರ್, ಅದು ಹೆಚ್ಚು ಕಮ್ಮಿ 25-30 ದಿವಸದೊಳಗಡೆ ಕೈ ನೆಟ್ಟಿ ಮಾಡೋದು. ಅದೇನಾಗುತ್ತೆ, ಕೈ ನೆಟ್ಟಿ ಕೀಳ್ತಾರೆ, ಆಮೇಲೆ ಅದು ಗರಿ ಹಾಕೊಂಡು ದಪ್ಪ ಇರುತ್ತೆ, ಪೈರು ದಪ್ಪ ಇರುತ್ತೆ. ಇವರೇ ಮಾಡ್ತಾರೆ, ಕೀಳ್ತಾರಲ್ಲ ಭತ್ತ ಅದರಲ್ಲಿ ಕಲ್ಚ್ಕೊಳ್ಳುತ್ತೆ ಅಂದ್ರೆ ಬಿದೋಗುತ್ತೆ, ಬೇಗ ಕಟ್ಟಾಗುತ್ತೆ ಕೆಲವು, ಅದೇ ಮಾಡ್ತಾರೆ ಇಟ್ಟಿರ್ತಾರೆ. ಈಗ ನಾವು ಹೆಂಗೆ ಅವೆಲ್ಲ ಮಾಡಿದೀವಿ ಅಂದ್ರೆ, ನಾವು 2 ಎಕರೆ ಸಪರೇಟ್ ಮಾಡಿಸಿದಾಗ ಅದು 8 ದಿವಸ ಬೇಕಾಯ್ತು ಸರ್ ಹಸಿರ್ತಿರೋಕೆ. ಇವತ್ತು ನೆಟ್ಟಿದ ಗದ್ದೆ 8 ದಿವಸ ಅದು ಕೆಂದಗಾಗಿ ಬಣ್ಣ ಕೆಂದಗಾಗಿ ಹಸಿರ್ತಿರ್ಬೇಕದು. ಈಗ ನಾವು ನೆಟ್ಟಿದ್ದೆ ಏನು ಗೊತ್ತಾ ಸರ್, ಅದು ನಾವು ಟ್ರೈ ಮೇಲೆ ಬಿಡ್ತೀವಲ್ಲ, ಆ ಪೈರು ಗರಿ ಒಡೆದಿರಲ್ಲ, ಚೂಪಿರುತ್ತೆ ಅಷ್ಟೇ. ಚೂಪಿರಲಾಗಿ ಅದೇನಾಗುತ್ತೆ, ಹಿಂಗ್ ಭೂಮಿಗೆ ಹಿಂಗ್ ಒಡ್ ತಕ್ಷಣ ಮಿಷಿನ್ ಹಾಗೆ ಕಚ್ಕೊಳುತ್ತೆ. ಕಚ್ಕೊಂಡಾಗ ಏನಾಗುತ್ತೆ, 5 ಸಸಿ ಒಂದು ಜಾಗ ಕೊಡದಾಗ ಹೊಡಿತು ಒಂದು ಮಿಷಿನ್, ಅದು 35-40 ಕಡ್ಡಿಗಂಟ್ಲು ಅದು ಹೊಡ್ಕೊಳುತ್ತೆ. ಅದೇ ಕೈ ನೆಟ್ಟಿ ಮಾಡಿರ್ತೀವಲ್ಲ, ಅದೇನಿದ್ರು 25-30 ಲಾಸ್ಟ್ ಸರ್ ಅದು. ಯಾಕಂದ್ರೆ ಇದು ಕೆಲವು ರೈತರುಗಳಿಗೆಲ್ಲ ಗೊತ್ತಿರುತ್ತೆ, ನಾವೇನು ಹೇಳ್ಬೇಕಾಗಿಲ್ಲ. ಅಂದ್ರೆ ಏನಪ್ಪ, ನಾವು ಅನುಭವದಲ್ಲಿ ನಾವು ಇದು ಹೇಳ್ತಾ ಇದೀವಿ ಅಷ್ಟೇ. ಯಾಕಪ್ಪ ಅಂದ್ರೆ ಈಗ ಅವ್ರ ಖುಷಿ, ಈಗ ನಮ್ಗೆ ಖುಷಿ ಇತ್ತಿಲ್ಲ ಮುಂಚೆ, ಈಗ ನಮ್ಗೆ ಹಿಂಗೆ ಅಧಿಕಾರಿಗಳು ಪರಿಚಯ ಕೊಟ್ಟು